ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾ ಹರ್ಟ್ಸ್. ಈಗ ವೇಳೆ 5:30:18 ಆತ್ಮೀಯ ಕೇಳು ಬಾಂಧವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಕೇಳಿದರೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಗಂಡನ ಮನೆ ಚಿತ್ರದ ಗೀತೆ, ಗಾಯಕರು ನಂದಿತಾ ಮತ್ತು ಉದಿತ್ ನಾರಾಯಣ್. ಎಸ್ ಮಹೇಂದರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್. ಸಂಭ್ರಮವೋ ಸಂಗಮ ಚಿತ್ರದ ಗೀತೆ. ದೇವಿ ಪ್ರಸಾದ್ ಅವರ ಸಂಗೀತ ನಿರ್ದೇಶನದ ಈ ಗೀತೆಯನ್ನು ಹಾಡಿದ್ದಾರೆ ಕಾರ್ತಿಕ್. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ ಭಾರತ ಸರ್ಕಾರ. ಸಂಗಮ ಚಿತ್ರದ ಗೀತೆ. ದೇವಿ ಪ್ರಸಾದ್ ಅವರ ಸಂಗೀತ ನಿರ್ದೇಶನದ ಈ ಗೀತೆಯನ್ನು ಹಾಡಿದ್ದಾರೆ ಕಾರ್ತಿಕ್. ಮಣದಲ್ಲೇ ಅವಳ ನಿವಾಸ ಇರಬೇಕು ಅಂತ ವಿಳಾಸ ನನ್ನ ಹುಡುಗಿಗೆ. ಬಿಸಿಲಲ್ಲಿ ಮನಸ್ಸು ತಣಿಸಿ ಬಿಡಬೇಕು. ಗಿಲ್ಲಿ ಗಿಲ್ಲಿ ಗಿಲ್ಲಿ ಜಾದುವಾಗಿ ಬಿಳಿ ಬಿಳಿ ಬಿಳಿ ಬೆಳ್ಳಿ ಚುಕ್ಕೆ ಜಿಗಿ ಜಿಗಿ ಜಿಗಿ ಜಿಗಿಯ ಜಿಂಕೆ. ಅವಳೆ ಅವಳೆ ಅವಳೆ ನಮ್ಮಗೆ ಅವಳಂದ್ರೆ ಬೆಳ ತಿಂಗಳ ಹಣ್ಣಿಗೆ ಬಲೆ. ಅವಳು ಬಂದ್ರೆ ಸುರಿಬೇಕು ಹೂ ಮಳೆ ಅಲ್ಲೆ. ಅವಳಂದ್ರೆ ಬೆಳ ತಿಂಗಳ ಹಣ್ಣಿಗೆ ಬಲೆ. ಅವಳು ಬಂದ್ರೆ ಸುರಿಬೇಕು ಹೂ ಮಳೆ ಅಲ್ಲೆ. ಮುಂದಿನ ಗೀತೆ ರವಿ ಮಾಮ ಚಿತ್ರದ್ದು. ಹಾಡಿರುವ ಕಲಾವಿದರು ಸುಮಾ ಶಾಸ್ತ್ರಿ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಕಲಿಯಬೇಕು ಜ್ಞಾನ ತಿಳಿಯಬೇಕು. ಆ ಕಲಿಯಬೇಕು ಜ್ಞಾನ ತಿಳಿಯಬೇಕು. ಆ ಕಲಿಯಬೇಕು ಜ್ಞಾನ ತಿಳಿಯಬೇಕು. ವಿದ್ಯಾವಂತರಾಗಿ ಲೋಕ ಅರಿಯಬೇಕು. ಎಸ್ ಎಸ್ ಅಂದಾಗಲೇ ಮೆಚ್ಚಬೇಕು. ಕಲಿಯಬೇಕು ಜ್ಞಾನ ತಿಳಿಯಬೇಕು. ಆ ಕಲಿಯಬೇಕು ಜ್ಞಾನ ತಿಳಿಯಬೇಕು. ತಿಳಿಯಬೇಕು. ನಾ ಹಳ್ಳಿ ಮೇಷ್ಟ್ರು ಮಗುವೆ, ಪಾಠಾನ ಹೇಳಿಕೊಡುವೆ, ಕಂ ಕಮ್ಮು ಇಲ್ಲಿ ಸಿಟ್ಸಿಟ್ಟು ಅಲ್ಲಿ ನನ್ನಂತೆ ಕಲೀರೆಲ್ಲ. ಪಾಗಲ್ ಐತೆ ಕುಚು ಕುಚು ಹೋತಾ ಐತೆ, ಬಾಜಿಗರ್ ಠರ್ರಾಗೈತೆ, ಇಂಗ್ಲೀಷ್ ಎಂಗೆಂಗೈತೆ. ಎ ಬಿ ಕಲಿಯಬೇಕು, ಬೇಬಿ ಅನ್ನಬೇಕು. ಎ ಬಿ ಕಲಿಯಬೇಕು, ಬೇಬಿ ಅನ್ನಬೇಕು. ತಂಗಿ ಅನ್ನ ಬದಲು ಸಿಟ್ಟರ್ ಅನ್ನಬೇಕು. ಐ ಕಮ್ ಯಾಪಿ ಯಾಪಿ ಔಟ್ ಯು ಡು. ಕಲಿಯಬೇಕು, ತಿಳಿಯಬೇಕು. ಬೇಬಿ ಕಲಿಯಬೇಕು, ಬೇಬಿ ಅನ್ನಬೇಕು. ನಮ್ಮೂರ ಜಾಣೆ ಇವಳು, ಏ ಬಿಸಿ ಕಲಿತ ಮಗಳು, ಇವಳೇಳಿ ಕೊಟ್ರೆ ನೀ ಕಲಿತು ಬಿಟ್ರೆ ಬೆಳಕಂತೆ ನಮ್ಮ ಬಾಳು. ಮನಸಿಟ್ಟು ಓದಲೇಬೇಕು, ಹೆಬ್ಬಿಟ್ಟು ತೊಲಗಿಸಬೇಕು. ಓದಿದರೆ ನೀನೇ ದೊರೆಯು, ಇಲ್ಲದಿರೆ ದೇಶಕ್ಕೆ ಹೊರೆಯು. ಗುರುಕುಲ ಇಲ್ಲಿದೆ, ಎಲ್ಲ ಬಂದಿದೆ. ಕಲಿಯಬೇಕು, ಜ್ಞಾನ ತಿಳಿಯಬೇಕು. ಕಲಿಯಬೇಕು, ಜ್ಞಾನ ತಿಳಿಯಬೇಕು. ಕಲಿಯಬೇಕು, ಜ್ಞಾನ ತಿಳಿಯಬೇಕು. ವಿದ್ಯಾವಂತರಾಗಿ ಲೋಕ ಅರಿಯಬೇಕು. ಎಸ್ ಎಸ್ ಅಂದಾಗಲೇ ಮೆಚ್ಚಬೇಕು. ಕಲಿಯಬೇಕು, ಜ್ಞಾನ ತಿಳಿಯಬೇಕು. ಕಲಿಯಬೇಕು, ಜ್ಞಾನ ತಿಳಿಯಬೇಕು. ಜುಂಬುಡು ತಕ್ಕು ಜುಂಪ ಜುಂಪ, ಜುಂಬುಡು ತಕ್ಕು ಜುಂಪ ಜುಂಪ, ಜುಂಬುಡು ತಕ್ಕು ಜುಂಪ ಜುಂಪ, ಜುಂಬುಡು ತಕ್ಕು ಜುಂಪ ಜುಂಪ, ಜುಂಪ ಜುಂಪ. ಕೇಳಿದರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಗಲಾಟೆ ಮದುವೆ ಚಿತ್ರದ ಗೀತೆ ಹಾಡಿದ್ದಾರೆ ನಂದಿತಾ ಮತ್ತು ಡಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ವ್ಯಾಸರಾವ್ ಅವರ ಸಾಹಿತ್ಯವನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಎನ್ ಗೋವರ್ಧನ್. ಸಾಕು ಸಂಭ್ರಮ ಸಂತೋಷ, ರಾಧೇ ನೀ ಸಂತೋಷ ಅಂದು ಇಂದಿನ ಇಂದು ಮುಂದಿನ ಮೋಹದ ವೇಷ ಅಂದು ಇಂದಿನ ಇಂದು ಮುಂದಿನ ಮೋಹದ ವೇಷ ಜೀವದ ಈ ಬಂಧ ಜನುಮ ಜನುಮದ ಅನುಬಂಧ ಪ್ರೇಮಕ್ಕೆಂದಿಗೂ ಸಾವಿಲ್ಲ ಈ ಪ್ರೇಮವಿಲ್ಲದೆ ಜಗವಿಲ್ಲ ಒಲವು ಬೆಸೆಯುತ್ತಿದೆ ಮೋಹನರಾದ ಪ್ರೀತಿಯ ಸಂಬಂಧ ರಾಧೆ ನೀ ಬಂದರೆ ಸಾಕು ಸಂಭ್ರಮ ಸಂತೋಷ ರಾಧೆ ನೀ ಬಂದರೆ ಸಾಕು ಸಂಭ್ರಮ ಸಂತೋಷ ಯಮುನ ತೀರದಲ್ಲಿ ನಿನ್ನ ಕೂಡುವ ಆಸೆ ನನಗೀಗ ಆ ಯಮುನ ತೀರದಲ್ಲಿ ನಿನ್ನ ಕೂಡುವ ಆಸೆ ನನಗೀಗ ಸಜೀಲೆಯ ಆಡೋಣ ರಸದ ಲೋಕವ ಸೇರೋಣ ಸ್ನೇಹ ಚಿಮ್ಮಿದೆ ಸೌಗಂಧ ಅದು ನಮ್ಮ ಬಾಲಿಗೆ ಶ್ರೀಗಂಧ ಮಿಲನ ಬಯಸುತ್ತಿದೆ ಕಾಯುತ ಜೀವ ಮೀಟಿದೆ ಅನುರಾಗ ಸಂಭ್ರಮ ಸಂತೋಷ ರಾಧೆ ನೀ ಬಂದರೆ ಸಾಕು ಸಂಭ್ರಮ ಸಂತೋಷ ಅಂದು ಇಂದಿನ ಇಂದು ಮುಂದಿನ ಮೋಹದ ವೇಷ ಅಂದು ಇಂದಿನ ಇಂದು ಮುಂದಿನ ಮೋಹದ ವೇಷ ಕನಸಿನ ಕಿಯ ತರೆಯುವಕ್ಕೆ ಸೋನು ನಿಗಮ್ ಅವರ ಸ್ವರದಲ್ಲಿ ಫಸ್ಟ್ ಲವ್ ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಾ. ಕನಸಿನ ಕಿಟಕಿಯ ತೆರೆಯುವು ಕೆಳಗಡೆ ಕಾರ್ಯಕ್ರಮದ ಕಡೆಯದಾಗಿ ಶೃಂಗಾರ ಕಾವ್ಯ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಮತ್ತು ಡಾ ಎಸ್ ಬಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ. ಯಾರು ನೋಡರು ಯಾರು ಕೇಳರು ಎಂದು ಇಬ್ಬರೇ ಬಂದರೆ, ಯಾರು ನೋಡರು ಯಾರು ಕೇಳರು ಎಂದು ಇಬ್ಬರೇ ಬಂದರೆ, ಚಂದಮಾಮ ನೋಡಿದ ಗಾಳಿರಾಯ ಕಾಡಿದ, ಚಂದಮಾಮ ನೋಡಿದ ಗಾಳಿರಾಯ ಕಾಡಿದ, ಯಾರು ನೋಡರು ಯಾರು ಕೇಳರು ಎಂದು ಇಬ್ಬರೇ ಬಂದರೆ, ಯಾರು ನೋಡರು ಯಾರು ಕೇಳರು ಎಂದು ಇಬ್ಬರೇ ಬಂದರೆ, ಚಂದಮಾಮ ನೋಡಿದ ಗಾಳಿರಾಯ ಕಾಡಿದ, ಚಂದಮಾಮ ನೋಡಿದ ಗಾಳಿರಾಯ ಕಾಡಿದ, ಯಾರು ನೋಡರು ಯಾರು ಕೇಳರು ಎಂದು ಬಂದರೆ. ರಾತ್ರಿ ರಾಣಿ ಕಂಪು ಕಂಪಿನೊಳಗೆ ಜುಂಪು ಹೂವಿನ ಮೇಲೆ ತಂಗಾಳಿಯ ಲೀಲೆ ಪ್ರಾಯದ ಮೇಲೆ ಸುಮಬಾಣನ ಲೀಲೆ ನಡೆಯುತ್ತಿದೆ ನಲಿಸುತ್ತಿದೆ ಯಾರು ನೋಡರು ಯಾರು ಕೇಳರು ಎಂದು ಇಬ್ಬರೇ ಬಂದರೆ ಚಂದಮಾಮ ನೋಡಿದ ಗಾಡಿ ರಾಯ ಕಾಡಿದ ಚಂದಮಾಮ ನೋಡಿದ ಗಾಡಿ ರಾಯ ಕಾಡಿದ ಯಾರು ನೋಡರು ಯಾರು ಕೇಳರು ಎಂದು ಬಂದರೆ ಇದುವರೆಗೂ ಆಕಾಶವಾಣಿಯು ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಆತ್ಮೀಯ ಕೇಳಗರೆ, ನಮ್ಮ ನಿಲಯದಿಂದ ಪ್ರತಿ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಪತ್ರದ ಮೂಲಕ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ಅಥವಾ ಮೇಲ್ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಬಹುದು. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ನಮಗೆ ಬರೆದು ಕಳುಹಿಸಿ.